ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಕೃಷಿ ಅನುಭವ ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಕುರಿತು ಚಳ್ಳಕೆರೆ ತಾಲೂಕು ನೇರಲಗುಂಟೆಯ ರೈತ ಮಹಿಳೆ ಸಿ ಮಮತಾ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನೇರಲಗುಂಟೆ ಗ್ರಾಮದ ರೈತ ಮಹಿಳೆ ಒಬ್ಬರನ್ನ ಮಾತಾಡಿಸ್ತಾ ಇದ್ದೀವಿ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ, ಜೊತೆಗೆ ಅವರ ಒಂದು ಕೃಷಿ ಬದುಕಿನ ಅನುಭವ ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಮತಾ ಅವರೇ. ನಮಸ್ತೆ ಸರ್. ಮಮತಾ ಅವರೇ, ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷ ಕೇಳಿ ಮಾಡ್ತಾ ಇದ್ದೀರಾ? ನಾವು ಮದುವೆ ಆದಾಗಿಂದ ಕೃಷಿ ಮೇಲೆ ಅಳವಡಿಸ್ಕೊಂಡಿದ್ದೀವಿ. ನಮ್ದು ಜಮೀನು ಇದೆ, ಇತ್ತೀಚೆಗೆ ನೀರಾವರಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈರುಳ್ಳಿ ಮತ್ತೆ ಕಲ್ಲಂಗಡಿ ಈ ತರ ಎಲ್ಲ ಬೆಳೆಗಳು, ಟೊಮಾಟೋ ಬೆಳಿತೀವಿ. ಮತ್ತೆ ಇತ್ತೀಚೆಗೆ ಸ್ವಲ್ಪ ಲಾಸ್ ಆಗ್ತಾ ಐತೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕೃಷಿಯಲ್ಲಿ ಲಾಸ್ ಕಾಣ್ತಾ ಇದೆ? ಈ ವಾತಾವರಣ ಸರಿ ಇಲ್ಲ, ಹಾಗಾಗಿ ಸ್ವಲ್ಪ ಬೆಳೆ ಎಲ್ಲ ಲಾಸ್ ಆಗ್ತಾ ಇದೆ. ಮಳೆ ಜಾಸ್ತಿ ಆಗಿದೆ, ಈರುಳ್ಳಿ ಎಲ್ಲ ಕೆಟ್ಟೋಗಿದೆ, ಈ ತರ ಆಗ್ತಾ ಐತೆ. ಒಟ್ಟಾರೆ ನಿಮಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? ನಮ್ದು 2 ಎಕರೆ ಇದೆ ಸರ್. 2 ಎಕರೆ. ಈಗ 2 ಎಕರೆ ಜಮೀನಲ್ಲಿ ನೀವು ನೀರಾವರಿ ಮಾಡಿದ್ರಾ? ಇಲ್ಲ ಸರ್, 1 ಎಕರೆ ಮಾಡಿದೀವಿ, 1 ಎಕರೆ ಬೆದ್ಲು. 2 ಎಕರೆಗೂ ನೀರ ಆಗಲ್ಲ ನಿಮಗೆ? ನೀರ ಆಗೋದಿಲ್ಲ ಸರ್ ಅಷ್ಟೊಂದು, ಹಂಗಾಗಿ 1 ಎಕರೆ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ನೀವು ದಿನನಿತ್ಯ ಆದಾಯ ತಂದು ಕೊಡುವಂತ ಈ ಹೂವಿನ ಬೆಳೆ, ಸೊಪ್ಪು, ತರಕಾರಿ ಇಂಥವೆಲ್ಲ ಬೆಳಿಬೋದಲ್ಲ? ಜಾಸ್ತಿ ಜನ ಬೇಕು ಸರ್ ಅದಕ್ಕೆ. ನಾವು ಇರೋರು ಇಬ್ಬರಿದ್ದೀವಿ, ಕೆಲಸ ಆಗೋದಿಲ್ಲ ಅಂತೇಳಿ. ಮತ್ತೆ ಕೂಲಿ ಅದು ಜಾಸ್ತಿ ಕೂಲಿ ಕೇಳ್ತಾರೆ, ನಮ್ಮ ಕೈಲಿ ಆ ಥರ ಕೊಡಕ್ ಆಗೋದಿಲ್ಲ ಅಂತೇಳಿ ನಾವು ಈ ಥರ ಕೃಷಿನ ಅಳವಡಿಸ್ಕೊಂಡಿದ್ದೀವಿ. ಈಗ ಚಿಕ್ಕ ವಯಸ್ಸಿನಲ್ಲಿ ನಿಮಗೇನು ಕೃಷಿ ಬದುಕು ಗೊತ್ತಿರಲಿಲ್ಲ ಅಂದ್ರೆ ವಿದ್ಯಾಭ್ಯಾಸ ಮಾಡಿದ್ರೆ? ಹಾಂ, ವಿದ್ಯಾಭ್ಯಾಸ SSLC ಮಾಡಿದ್ದೆ. ಮತ್ತೆ ಟೈಲರಿಂಗ್ ಮಾಡ್ಕೊಂಡಿದ್ದೀನಿ. ಟೈಲರಿಂಗ್ ಮನೆಯಲ್ಲೇ ಮಾಡ್ತೀನಿ, ಅಷ್ಟೊಂದು ಇದಿಲ್ಲ. ಹಂಗಾಗಿ ಕೃಷಿದು ಸ್ವಲ್ಪ ಹೊಲ್ದಾಗ ಹೋಗೋದು ಬರೋದು ಈ ತರ ಮಾಡ್ತಾ ಇದ್ದೀನಿ. ಕೃಷಿ ಕೆಲಸ ಅಂದ್ರೆ ಹೊಲ್ದಾಗೆ ಕಳೆ ತೆಗಿಯೋದು, ಬಿತ್ತನೆ ಮಾಡೋದು, ಈ ತರ ಔಷಧಿ ಹೊಡ್ಕೊಂಡು ಆ ತರ ಈ ತರ ಕೆಲಸ ಮಾಡ್ತೀವಿ. ಈಗ ಟೈಲರಿಂಗ್ ಅಂತಂದ್ರೆ ಎಷ್ಟು ವರ್ಷಕ್ಕೆ ಕಲ್ತಿದ್ರೆ ನೀವು? ಟೈಲರಿಂಗ್ ಈಗ ಒಂದು 6-7 ವರ್ಷದಿಂದ ಕಲ್ತಿದ್ದೀನಿ ಸರ್. ಯಾಕೆ ಅನಿಸ್ತು ನಿಮಗೆ ಟೈಲರಿಂಗ್ ಕಲಿಬೇಕಂತ? ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಆ ತರ ಮಾಡಿದ್ವಿ. ಅದ್ರಲ್ಲೂ ಅಷ್ಟೊಂದು ಇದಾಗ್ತಾ ಇಲ್ಲ, ಮನೆಗೊಂದ್ ಮಿಷನ್ ಆಗ್ಬಿಟ್ಟಿದ್ದ ಸರ್ ಈಗ, ಅದ್ರಿಂದ ನಮ್ಗೆ ಅದ್ರಗೂ ಏನು ಆಗ್ಲಿಲ್ಲ. ಹಂಗಾಗಿ ಕೃಷಿನೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ ಸರ್, ಬ್ಲೌಸು, ಡ್ರೆಸ್ಸು, ಫ್ರಾಕು ಈ ತರ ಎಲ್ಲ ಮಾಡ್ತೀನಿ. ಕಾನ್ವೆಂಟ್ ಡ್ರೆಸ್ಗಳು ಆ ತರ ಎಲ್ಲ ಹೊಲಿತೀನಿ. ಬಿಸ್ನೆಸ್ ಇಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ. ಈಗ ಕೃಷಿಯಲ್ಲಿ ಏನಾದ್ರೂ ನಿಮಗೆ ಅಲ್ಪ ಸ್ವಲ್ಪ ಒಂದು ಲಾಭ ಕಂಡಿದ್ರೆ? ಲಾಭ ಇತ್ತೀಚೆಗಿಲ್ಲ ಸರ್, ಈಗ 2 ವರ್ಷದಿಂದ ಏನು ಲಾಭ ಆಗ್ತಾ ಇಲ್ಲ, ಎಲ್ಲ ನಷ್ಟನೇ ಆಗ್ತಾ ಇತ್ತು. ಇಟ್ಟಿರೋದೇ ಬರ್ತಾ ಇಲ್ಲ, ಹಂಗೆ ಬಿಡಬಾರ್ದಲ್ಲ ಅಂತೇಳಿ ಮಾಡ್ತಾ ಇದೀವಿ ಅಷ್ಟೇ. ಈಗ ಕೃಷಿ ಜೊತೆಗೆ ಮತ್ತೆ ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇಂಥವೆಲ್ಲ ಮಾಡ್ಬೋದಲ್ಲ? ಕೋಳಿ ಸಾಕೊಂಡಿದ್ವಿ ಸರ್ ಮನೆ ಹತ್ರ, ಮೇಕೆ ಅವು ಏನಿಲ್ಲ, ಅದಕ್ಕೂ ಸ್ವಲ್ಪ ಬಂಡವಾಳ ಬೇಕು, ಅದರಿಂದ ಸ್ವಲ್ಪ ಇದೇ ಮಾಡ್ಕೊಂಡಿದ್ದೀವಿ. ಈಗ ಕೋಳಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರೆ ನೀವು? ಕೋಳಿ ಮನೆಗೆ ಅಷ್ಟೇ ಒಂದು 10-15 ಆತರ ಮಾಡ್ಕೊಂಡಿದ್ವಿ. ಅಂದ್ರೆ ಯಾವ ತಳಿ ಕೋಳಿ ಸಾಕಾಣಿಕೆ ಮಾಡಿದ್ರೆ? ನಾಟಿ ಕೋಳಿ. ಯಾಕನಿಸ್ತು ನಿಮಗೆ ನಾಟಿ ಕೋಳಿನೇ ಸಾಕಾಣಿಕೆ ಮಾಡ್ಬೇಕಂತ? ಬೇಡಿಕೆ ಚೆನ್ನಾಗೈತೆ ನಾಟಿ ಕೋಳಿ, ಮೊಟ್ಟೆನೇ 20 ರೂಪಾಯಿಗೆ ಒಂದು ಮೊಟ್ಟೆ ಹೋಗುತ್ತೆ, ಆ ತರ ಮಾಡ್ಕೊಂಡಿದೀವಿ, ಅದನ್ನೇ ಮಾಡೋಣ ಅಂತೇಳಿ ಮಾಡ್ತಿದ್ದೀವಿ. ಈಗ ಮೊಟ್ಟೆ ಅಂತಂದ್ರೆ ಪ್ರತಿನಿತ್ಯ ಮಾರಾಟ ಮಾಡ್ತೀರಾ ನೀವು? ಇಲ್ಲ ಸರ್, ಅವೆಲ್ಲಿ ಒಂದು 10 ಇಡೋಷ್ಟೊತ್ತಿಗೆ ಮತ್ತೆ ಅಷ್ಟೇ 10-12 ಇಡ್ತಾವಷ್ಟೇ. ನೆಕ್ಸ್ಟ್ ಆಲೆ ತಿರ್ಗಾ ಒಂದ್ ತಿಂಗಳ ಗ್ಯಾಪ್ ಆಗುತ್ತೆ, ಮೊಟ್ಟೆ ಕುಂದರ್ಸಿದ್ರೆ 3-4 ತಿಂಗಳ ಗ್ಯಾಪ್ ಆಗುತ್ತೆ ಮರಿ ಆಗ್ಬೇಕು ಅಂದ್ರೆ. ಮೊಟ್ಟೆ ಮಾರಿದ್ರೆ ಹೆಚ್ಚು ಲಾಭ ಅಂತೀರಾ ಏನು? ಮರಿ ಮಾಡಿ ಮಾಡಿದ್ರೆ ಹೆಚ್ಚು ನಿಮಗೆ ಆದಾಯ ತಂದ್ಕೊಡುತ್ತಾ ಅಂತ ಹೇಳ್ತೀರಾ? ಮೊಟ್ಟೆ ಮಾಡಿದ್ರು ಮಾರ್ಬೋದು ಸರ್, ಮರಿ ಆದ್ರೆ ನಮಗೆ ಮುಂದೆ ಬೆಳವಣಿಗೆ ಆಗಿ ಅವು ಜಾಸ್ತಿ ಆಗ್ತಾವ ಅನ್ನೋ ಆಸೆಯಿಂದ ಮಾಡ್ತೀವಿ. ಇಲ್ಲಿ ನಮ್ ಹೊರಗಡೆ ಇದೀವಲ್ಲ, ಹಂಗಾಗಿ ಮುಂಗ್ಸಿ ಕಾಟ ಜಾಸ್ತಿ, ಅದರಿಂದ ಜಾಸ್ತಿ ಏನು ಇದಾಗಲ್ಲ. 10-12 ಮರಿಯಾಗೆ 4-5 ಉಳ್ಕೊಂಡ್ರೆ ಹೆಚ್ಚು. ಅಂದ್ರೆ ನೀವು ಈ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಇವಕ್ಕೆ ಮನೆಯಾಗ ಏನು ಆಹಾರ ಕೊಡಂತದ್ ಬೇಕಿಲ್ಲ ನೀವು? ಇಲ್ಲ ಸರ್, ಕಾಳು ಹಾಕ್ಬೇಕು ಅವಕ್ಕೆ, ಕಾಳು ಹಾಕ್ಬೇಕು. ಈಗೆಲ್ಲ ಹೊರಗಡೆ ಬಿಡ್ತೀರಿ, ಅಲ್ಲಿ ಇಲ್ಲಿ ಮೇಯ್ಕೊಂಡು ಬರುತ್ತವೆ. ಅಷ್ಟು ಆಗಲ್ಲ ಸರ್, ಎಷ್ಟು ಹೊರಗಡೆ ಮೇಯ್ದ್ರೂ ಅವಕ್ಕೆ ಆಗಲ್ಲ, ಮನೆಗೂ ಕಾಳು ಹಾಕ್ತಿವಿ. ಪ್ರತಿನಿತ್ಯ ನೀವು ಬಳಸ್ತೀರಾ ಈ ಒಂದು ಕೋಳಿ ಮೊಟ್ಟೆಗಳನ್ನ? ಕೋಳಿ ಮೊಟ್ಟೆ ಬಳಸ್ತೀವಿ, ಅಷ್ಟೊಂದಿಲ್ಲ, ಪ್ರತಿನಿತ್ಯ ಅಂತೇನಿಲ್ಲ, ಅವಾಗವಾಗ ಮಾಡ್ತಾ ಇರ್ತೀವಿ. ಈಗ ಮಕ್ಕಳಿಗೆಲ್ಲ ಮೊಟ್ಟೆ ಹಾಕಿದ್ರೆ ಸಾಕಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಒಳ್ಳೇದು. ಅವು ಅಷ್ಟೊಂದು ಆಗಲ್ಲ, ಆದಷ್ಟು ವಾರಕ್ಕೆ ಒಂದು ಎರಡು ಮೂರು ಸರಿ ಮಾಡ್ಕೊಡ್ತೀವಿ ಮಕ್ಕಳಿಗೆ. ಈಗ ಮಾರಾಟ ಅಂತಂದ್ರೆ ಮೊಟ್ಟೆ 20 ರೂಪಾಯಿ ಒಂದು, ಎಲ್ಲಿ ಮಾರಾಟ ಮಾಡ್ತೀರಾ? ಊರಾಗೆ ಇಲ್ಲೇ ತಗೊಂತಾರೆ, ಇಲ್ಲಿ ನಮ್ಮ ಏರಿಯಾದಾಗೆಲ್ಲ ಜಾಸ್ತಿ ಸಾಕೊಂಡಿದ್ದಾರೆ, ಯಾರು ಕೊಂಡ್ಕೊಳಲ್ಲ, ಅವ್ರವ್ರೆ ಮಾಡ್ಕೊಂತಾರೆ. ಬೇರೆ ಕಡೆ ಸಿಟಿಗೆ ಹೋಗಿ ಮಾರಾಟ ಮಾಡಲ್ಲ? ಇಲ್ಲ ಸರ್, ಅಷ್ಟೊಂದೇನಿಲ್ಲ, ಒಂದು 10-12 ಅದ್ರಾಗ ಇನ್ನೆಷ್ಟು ಆಗ್ತವೆ, ಇಲ್ಲೇ ಯಾರಾದ್ರೂ ಕೇಳಿದ್ರೆ ಕೊಡ್ತೀವಿ. ಈಗ ಇದ್ರ ಜೊತೆ ಮತ್ತೆ ಒಂದೆರಡು ಕುರಿ, ಒಂದು ಎರಡು ಮೇಕೆ ಇಂಥವೆಲ್ಲ ಸಾಕಾಣಿಕೆ ಮಾಡ್ಬೋದಲ್ಲ, ನಿಮಗೆ ಖರ್ಚಿಗೆ ಆದರೂ ಆಗುತ್ತಲ್ಲ? ಆಗುತ್ತೆ ಸರ್, ಇನ್ನು ಬಂಡವಾಳ ಅಷ್ಟೊಂದು ಇಲ್ಲ, ಹಂಗಾಗಿ ಇರೋದ್ರಲ್ಲೇ ಮಾಡ್ಕಂತಿದ್ದೀವಿ. ಮತ್ತೆ ಇಷ್ಟೊಂದು ಈಗ ಕೃಷಿ ಬದುಕು ಮಾಡ್ತಾ ಇದ್ರ, ಜೊತೆಗೆ ಈ ಒಂದು ರಾಟೆ ಕಲ್ತ್ಕೊಂಡು ಟೈಲರಿಂಗು ಮಾಡ್ತಾ ಇದ್ರ, ಕೋಳಿ ಸಾಕಾಣಿಕೆ ಮಾಡಿದ್ರ, ಮತ್ತೆ ಇದ್ರ ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ರಚನೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಎಲ್ಲ ಅದರಿಂದ ಉಪಯೋಗ ಐತೆ ಅಂತ ಅನ್ನಿಸ್ತು ಸರ್ ನಮಗೆ. ಇದು ಸಂಘ ಮಾಡಿ ಒಂದು 12 ವರ್ಷದಿಂದ ಮಾಡ್ತಿದ್ದೀವಿ ನಾವು ಸಂಘನ. ಹೆಣ್ಮಕ್ಳೆಲ್ಲ ಸ್ವಲ್ಪ ಚುರುಕಾಗಿದ್ದೀವಿ ಇದರಿಂದ. ನಾವು ಮೊದಲು ಇದ್ದಂಗಿಲ್ಲ, ಈಗ ಹೆಣ್ಮಕ್ಳೆಲ್ಲರೂ ಶಾರ್ಪ್ ಆಗಿದ್ದಾರೆ. ಎಲ್ಲರೂ ಪ್ರತಿ ವಾರ ಒಬ್ಬೊಬ್ರು ಬ್ಯಾಂಕಿಗೆ ಹೋಗ್ತಾರೆ, ದುಡ್ಡು ಕಟ್ ಬರ್ತಾರೆ, ದುಡ್ಡು ಬಿಡ್ಸ್ಕೊಂಬರ್ತಾರೆ. ಅದರಿಂದ ಸ್ವಲ್ಪ ಚುರುಕಾಗಿದ್ದಾರೆ, ಚೆನ್ನಾಗೂ ಲವಲವಿಕೆಯಿಂದ ಇದ್ದಾರೆ ಹೆಣ್ಮಕ್ಳು. ಅದರಿಂದ ಲಾಭನೂ ಪಡ್ಕೊಂತಿದ್ದಾರೆ. ಈಗ ನಾವು ಸಾಲ ಕೊಡ್ತೀವಿ, ಮಂತ್ಲಿ ಇಷ್ಟು ಬಡ್ಡಿ ಅಂತ ಕಟ್ಟಿಸ್ಕೊಂತೀವಿ. ಅವ್ರ ಹತ್ರ ಇದ್ದಾಗ ಉಳಿತಾಯ ಒಂದೇ ಸರಿ ಕಟ್ಟಬೇಕನ್ನೋದು ಹೆವಿ ಆಗ್ತಿತ್ತು. ಈಗ ಹೆಂಗೆ ತಿಂಗಳಿಗೊಂದ್ಸರಿ ಕಂತಿನ ಪ್ರಕಾರ ಕಟ್ತಾರೆ, ಅದರಿಂದ ಅವ್ರಿಗೂ ಉಪಯೋಗ ಆಗುತ್ತೆ, ಮತ್ತೆ ಸಂಘಕ್ಕೂ ಉಪಯೋಗ ಆಗುತ್ತೆ. 2 ರೂಪಾಯಿ ಬಡ್ಡಿ ಥರ ತಗೊಂತೀವಿ. ಅಂದ್ರೆ ಈ ರೀತಿಯಾಗಿ ನಾವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನು ರಚನೆ ಮಾಡಿದ್ರೆ ಒಳ್ಳೇದಾಗಬಹುದು ಅಂತ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ? ಇದು ಹೆಣ್ಮಕ್ಳಿಗೆಲ್ಲ ಒಳ್ಳೇದೇ ಸರ್. ಈಗ ವಾರಕ್ಕಿಷ್ಟಂತ ಉಳಿತಾಯ ಕಟ್ಕೊಂತಾರೆ, ಒಂದೇ ಸರಿ ನಾವು ಸೇವ್ ಮಾಡಕ್ ಆಗೋದಿಲ್ಲ. ವಾರ 50 ಹಿಂದಕ್ಕೆ ಹಾಕಿದ್ರೆ ತಿಂಗಳಿಗೆ 100 ಆಯ್ತು, 150 ಆಯ್ತು, 200 ಆಯ್ತು, ಈ ತರ ಹಿಂದಕ್ಕೆ ಹಾಕಿ ಅವರು ಒಂಥರ ಹೆಣ್ಮಕ್ಳು ಗಂಡ್ಮಕ್ಳನ್ನೇ ಕೇಳಿ ಎಲ್ಲ ಮಾಡ್ಕೊಳ್ಳೋದಕ್ಕಿನ್ನ ಉಳಿತಾಯ ಮಾಡ್ಕೊಂಡು ಖರ್ಚು ಮಾಡೋದ್ರಲ್ಲೇ ಉಳಿಸ್ಕೊಂಡು ಉಳಿತಾಯ ಮಾಡ್ಕೊಂಡು ಅವ್ರ ಬೇಡಿಕೆಗಳನ್ನ ಅವರು ಪೂರೈಸ್ಕೊಂತಾರೆ. ಬೇಕಿದ್ರೆ ಮನೆ ಸಮಸ್ಯೆನೂ ಬಗೆಹರಿಸ್ತಾರೆ, ಅವರು ಸಾಲ ಬೇಕು ಅಂತ ತಗೊಂಡು ಮನೆ ಸಮಸ್ಯೆನೂ ಬಗೆಹರಿಸ್ತಾರೆ, ಕಂತಿಗೆ ಇಷ್ಟ ಅಂತೇಳಿ ಕಟ್ಕೊಂಡು ಹೋಗ್ತಾರೆ. ಈ ಒಂದು ಸಂಘ ಕಟ್ಟೋದಕ್ಕಿಂತ ಮುಂಚೆ ನೀವು ನಿಮಗೇನಾದರೂ ಹಣ ಬೇಕಾಯ್ತು, ಹಣದ ಅವಶ್ಯಕತೆ ಇತ್ತು ಅಂದರೆ ಎಲ್ಲೋಗಿ ಸಾಲ ತಗೊಳ್ತಿದ್ರ? ಸಾಲ ಜನಗಳ ಹತ್ರನೇ ಇಸ್ಕೋಬೇಕಾಗಿತ್ತು, ಅದು ಬಡ್ಡಿ ಜಾಸ್ತಿ ಇರ್ತಿತ್ತು, ಅಂದರೆ ಅದು ಕಟ್ಟೋದನ್ನು ಅಷ್ಟು ಭಾಳ ಹೆವಿ ಆಗ್ತಿತ್ತು. ಈಗ ಸಂಘದಲ್ಲಿ ಹೆಂಗಂದ್ರೆ ಹಂಗಾಗೋದಿಲ್ಲ, ತಿಂಗಳಿಗಿಷ್ಟು ಬಡ್ಡಿ ಅಂತ ಕಟ್ಟಬೇಕು, ಅವ್ರ ಹತ್ರ ಇದ್ದಾಗ ಉಳಿತಾಯ ಸಾಲ ಕಟ್ತಾರೆ, ಹಂಗಾಗಿ ಅವರಿಗೆ ಈಸಿ ಆಗುತ್ತೆ ಕಟ್ಟಕ್ಕೆ ಅಂತ ಅನ್ನಿಸ್ತದೆ. ಆಮೇಲೆ ಒಂದ್ಸಲ ನೀವು ಸಾಲ ತಗೊಂಡ್ರೆ ಅದನ್ನ ಮರುಪಾವತಿ ಮಾಡ್ಬೇಕಲ್ಲ ಅಂತೇಳಿ ಏನಾದ್ರೂ ಒಂದು ದುಡಿಮೆ ಮಾಡ್ತಾ ಇದ್ರೆ? ದುಡಿಮೆ ಮಾಡ್ತೀವಿ, ಅದರಲ್ಲೇ ಉಳಿಸ್ಕೊಂತಾರೆ. ಉಳಿಸಿ ನಾವು ಸಾಲ ಕಟ್ಬೇಕಲ್ಲ ಅಂತ ಜವಾಬ್ದಾರಿ ಇರುತ್ತೆ ಅವರಿಗೆ, ಜವಾಬ್ದಾರಿಯಿಂದ ಅದನ್ನ ತೀರಿಸ್ಕಂತ ಬರ್ತಾರೆ. 1 ವರ್ಷ ಅಥವಾ 1.5 ವರ್ಷ ಅಷ್ಟೊತ್ತಿಗೆ ಅದನ್ನ ತೀರಿಸ್ಬಿಡ್ತಾರೆ. ತೀರಿಸಿ ಮತ್ತೆ ಬೇಕಾದಾಗ ಹೆಚ್ಚು ಹೆಚ್ಚಾಗಿ ಸಾಲ ತಗೊಂಡು ಅದು ಅವ್ರು ಉಪಯೋಗ ಮಾಡ್ಕೊತಾರೆ. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಸದಸ್ಯರು ಇದ್ರ? ನಿಮ್ಮ ಸಂಘದ ಒಂದು ಹೆಸರು ಏನಂತ ಇಟ್ಟಿದ್ರೆ? ನಮ್ಮ ಸಂಘದಲ್ಲಿ 14 ಜನ ಸದಸ್ಯರಿದ್ದೀವಿ ಸರ್. ಶ್ರೀ ಚನ್ನಕೇಶ್ವರ ಮಹಿಳಾ ಸ್ವಸಹಾಯ ಸಂಘ ಅಂತ ಹೆಸರಿಟ್ಟಿದ್ದೀವಿ. ಮತ್ತೆ ನಮ್ಮೂರಲ್ಲೇ ಒಕ್ಕೂಟ ಮಾಡಿದ್ದಾರೆ, ಒಕ್ಕೂಟದಲ್ಲಿ 5 ಜನ ಪದಾಧಿಕಾರಿಗಳು ಇರ್ತಾರೆ. ಈ ತರ ಎಲ್ಲ ಮಾಡ್ಕೊಂಡು ಒಕ್ಕೂಟದಿಂದನೂ ಸಾಲ ಕೊಡ್ತಿದ್ದಾರೆ. ಒಂದು ಸಂಘಕ್ಕೆ ಅದರ್ಸ್ ಸಂಘಗಳಾದ್ರೆ 75,000 ಸಾಲ ಕೊಡ್ತಾರೆ. ಮತ್ತೆ SC/ST ಸಂಘಗಳಿಗೆ 125,000 ಸಾಲ ಕೊಡ್ತಾ ಇದ್ದಾರೆ. ತಿಂಗಳಿಗೆ ಇಷ್ಟಂತ ಕಂತು ಮಾಡ್ತಾರೆ, 1 ವರ್ಷ ಅವಧಿ ಫಿಕ್ಸ್ ಮಾಡ್ತಾರೆ, ಇಲ್ಲ 1.5 ವರ್ಷ ಅವಧಿ ಫಿಕ್ಸ್ ಮಾಡ್ತಾರೆ. ವರ್ಷಕ್ಕಿಷ್ಟು ಕಂತ ಅಂತೇಳಿ ಬಡ್ಡಿನೂ 1 ರೂಪಾಯಿ ಬಡ್ಡಿ ಹಾಕ್ತಾರೆ ಅವರು. ಅದರಿಂದ ನಮಗೆ ಭಾಳ ಉಪಯೋಗನೂ ಆಗುತ್ತೆ, ಸಾಲ ತೀರ್ಸ್ಕೊಂಬರ್ಬೋದು, ತಿಂಗಳಿಗಿಷ್ಟು ಕಟ್ಕೊಂಬರ್ಬೋದು, ಆ ಥರ ಉಪಯೋಗ ಮಾಡ್ತಿದ್ದಾರೆ. ಈಗ ನಿಮ್ಮ ಸಂಘದಲ್ಲಿ ಈಗ ಪ್ರತಿ ವಾರ ಎಷ್ಟು ಉಳಿತಾಯ ಮಾಡಿದ್ರೆ ಹಣನ? ಒಬ್ಬ ಸದಸ್ಯರಿಗೆ 50 ರೂಪಾಯಿ ಉಳಿತಾಯ ಮಾಡ್ತಾರೆ. ಈಗೆಲ್ಲ ಅದನ್ನೆಲ್ಲ ಉಳಿತಾಯ ಮಾಡಿದ ಹಣನ ಎಲ್ಲೋಗಿ ಅದನ್ನ ಸೇವ್ ಮಾಡ್ತಾರೆ? ತಿರುಗ್ ದಿನಾನೇ ಬ್ಯಾಂಕಿಗೆ, ಪ್ರತಿಯೊಬ್ಬ ಸದಸ್ಯರು ಅವರ ಲೀಸ್ಟ್ ಪ್ರಕಾರನೇ ಹೋಗಿ ಬ್ಯಾಂಕಿಗೆ ಹಾಕಿ ಬರ್ತಾರೆ. ನಮ್ಮ ನೇರ್ಲಗುಂಟೆಯಲ್ಲೇ ಗ್ರಾಮೀಣ ಬ್ಯಾಂಕ್ ಐತೆ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತೇಳಿ, ಅಲ್ಲೋಗಿ ನಮ್ದೊಂದು ಅಕೌಂಟ್ ಮಾಡಿಸಿದ್ವಿ ಸಂಘದ್ದು, ಸಂಘದ ಅಕೌಂಟಿಗೆ ಕಟ್ ಬರ್ತಾರೆ. ಈಗ ನೀವೆಲ್ಲ 14 ಜನ ಸದಸ್ಯರ ಇದ್ರಲ್ಲ, ಈಗ ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಸಭೆ ಮಾಡ್ತೀರಾ? ವಾರಕ್ಕೊಂದು ಸಭೆ, ಆ ಸಭೆಯಲ್ಲಿ ಏನು ಚರ್ಚೆ ಮಾಡ್ತೀರಾ? ಪ್ರತಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಸ್ವಚ್ಛತೆ ಬಗ್ಗೆ, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ಮತ್ತೆ ಸಾಲಗಳು ಕೊಟ್ಟರೆ ಅದನ್ನ ಹೆಂಗ್ ತೀರಿಸ್ಬೇಕು, ಅದು ಯಾವ ಥರ ಕಂತು ಕಟ್ಟಬೇಕು, ಆ ಥರ ಎಲ್ಲ ಚರ್ಚೆಗಳು ಮಾಡ್ತೀವಿ. ಮತ್ತೆ ಮೀಟಿಂಗ್ಗಳು ಸರ್ಗಳು ಕರೆದಿರ್ತಾರೆ, ಅದ್ರ ಬಗ್ಗೆ ಹೇಳಿರ್ತಾರೆ. ಅದ್ರ ಬಗ್ಗೆ ವ್ಯಾಕ್ಸಿನ್ ಹಾಕ್ಸೋದ್ರ ಬಗ್ಗೆ ಆಯಿತು, ಈ ಕ್ಷಮಾ ಕಾರ್ಡ್ ಮಾಡೋದ್ರ ಬಗ್ಗೆ, ಆಯುಷ್ಮಾನ್ ಕಾರ್ಡ್ ಮಾಡೋದ್ರ ಬಗ್ಗೆ, ಎಲ್ಲ ಥರದ ವಿಷಯಗಳು ನಮಗೆ ತಿಳಿತಿದ್ದಾವೆ, ಗೊತ್ತಾಗ್ತಿದ್ದಾವೆ. ಅದರಿಂದ ಈಗೆಲ್ಲ ನೀವು ಕೃಷಿ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೊಡ್ತಾರಾ ಸಂಘದಲ್ಲಿ? ಕೃಷಿ ಬಗ್ಗೆ ಕೊಡ್ತಾರೆ ಸರ್, ಬೇರೆ ಎಲ್ಲ ಸರ್ಗಳು ಬಂದು ಹೇಳೋಗ್ತಾರೆ ಕೃಷಿ ಬಗ್ಗೆ. ನಮ್ಮ ಮೊನ್ನೆ ಒಬ್ರು ಬಂದಿದ್ರು, ಈ ಗಿಡಗಳ ಹಾಕ್ರಿ, ಅದ್ರ ಬಗ್ಗೆ ಅದ್ರದ್ದು ಖರ್ಚು ಏನೇ ಇದ್ರು ನಾವೇ ಕೊಡ್ತೀವಿ 2 ವರ್ಷದ ತನಕ, ಅದು ಬೆಳೆ ಕೊಡೋ ತನಕನು ನಮ್ದೇ ಖರ್ಚು ಅಂತ ಹೇಳೋಗಿದ್ದಾರೆ ಸರ್. ಅಂದ್ರೆ ಯಾವ ರೀತಿ ಗಿಡಗಳು ಅಂತ ಹೇಳಿದ್ರು? ಈ ಸಪೋಟ ಗಿಡಗಳು, ಈ ಮಾವಿನ ಗಿಡಗಳು, ಈ ತರ ಗಿಡಗಳು ಕೊಡ್ತೀವಿ ಅಂತ, ಹಣ್ಣಿನ ಗಿಡಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮತ್ತೆ ಆ ತರ ನೀವು ತೋಟದಲ್ಲಿ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಬಹುದಲ್ಲ? ಎಕರೆಗೆ ಇಷ್ಟ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ನೋಡೋದ್ ಸರ್, ಉಪಯೋಗ ಆದ್ರೆ ಅದನ್ನು ಪಡ್ಕೋಬೇಕಂತ ಇದೀವಿ. ಈಗ ನಿಮ್ಮ ಸಂಘದಲ್ಲಿ 16 ಜನ ಸದಸ್ಯರು ಸಾಲ ತಗೊಂಡು ಯಾವುದಕ್ಕೆ ಉಪಯೋಗ ಮಾಡಿಕೊಳ್ತಿದ್ದಾರೆ? ಸದಸ್ಯರಂದ್ರೆ ಈಗ ಜಮೀನಿಗೆ ಹಾಕ್ತಾರೆ ಕೆಲವರು, ಕೆಲವರು ನಮ್ದ್ರಲ್ಲಿ ನಾವು ಕಂಬಳಿ ನೈಗೆ ಹಾಕ್ತಾ ಇದ್ದಾರೆ, ಈ ಉಣ್ಣೆ ತಗೊಳ್ಳೋದು ಅದರಿಂದ ಕಂಬಳಿ ಮಾಡೋದು ಆ ತರ ಎಲ್ಲ ತಗಂತಿದ್ದಾರೆ, ಉಪಯೋಗ ಮಾಡ್ಕಂತಿದ್ದಾರೆ. ಈಗ ನೀವು ಕಂಬಳಿ ನೇಯೋದು ಈ ತರ ಮಾಡ್ತಾ ಇದ್ರೆ? ಕಂಬಳಿ ನೈತಿದ್ವಿ ಸರ್, ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪರೆಲ್ಲ ನೈತಾ ಇದ್ರು, ನಮ್ಮ ಮನೆಯವರು ನೈತಾ ಇದ್ರು. ಇತ್ತೀಚೆಗೆ ನಮ್ಮನೆಯವ್ರು ಡ್ರೈವಿಂಗ್ ಕಲ್ತಾಗಿಂದ ಅವರು ಡ್ರೈವಿಂಗಿಗೆ ಹೋಗ್ತಿದ್ದಾರೆ. ಮನೆಯಲ್ಲಿ ಮಾಡಕ್ಕೆ ಅದಕ್ಕೆ ಜನ ಇರಬೇಕು, ಈಗ ಇಬ್ಬರಿಗೆ ಆಗೋದಿಲ್ಲ ಅಂತೇಳಿ ಅದನ್ನ ನಿಲ್ಸಿದೀವಿ ಸರ್ ಈಗ ಸದ್ಯಕ್ಕೆ. ಅಂದ್ರೆ ಇಲ್ಲೇ ಒಂದ್ ಕಡೆ ಈ ಕಂಬಳಿ ನೇಯದ ಒಂದು ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋದ್ರೆ ನಿಮ್ಮ ಜೀವನಕ್ಕೆ ಅಲ್ಪ ಸ್ವಲ್ಪ ಆದ್ರೂ ಆದಾಯ ತಗೊಳ್ಬಹುದು ಅಂತ ಅನ್ಸಲ್ವಾ ನಿಮ್ಗೆ? ತಗೋಬಹುದು ಸರ್, ಈಗ ಜಾಸ್ತಿ ಇದೆ ಅಂದ್ರೆ ಅದಕ್ಕೆ ಜನ ಬೇಕು ಸರ್, ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ಬೇಕು, ಅದಕ್ಕಾಗಿ ಇಬ್ರಿಗೆ ಒಬ್ರಿಗೆ ಆಗೋದಿಲ್ಲ ಅದು. ಅಂದ್ರೆ ವೃತ್ತಿ ಕಲ್ತ್ಕೊಂಡಿದ್ರೆ ಬಟ್ ಈಗ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇಲ್ಲ? ಕಲ್ತಿದೀವಿ ಸರ್, ಎಲ್ಲ ಕಲ್ತಿದೀವಿ, ಈಗ ಅದನ್ನ ಮಾಡ್ತಾ ಇಲ್ಲ ಅಷ್ಟೇ. ಈ ಕಂಬಳಿ ತಯಾರು ಅಂತಂದ್ರೆ ನೀವು ಯಾವ ರೀತಿ ಕೆಲಸ ಕಲ್ತಿರೋದ್ರಲ್ಲಿ? ನಾವು ಅದರಲ್ಲಿ ರಾಟೆ, ಈ ನೂಲ್ ತೆಗಿಯೋದ್ ಮಾಡ್ತೀವಿ. ನಮ್ಮ ಮನೆಯವರು ಅದು ಕಂಬಳಿ ಮಾಡ್ತಾರೆ, ನೇಯ್ತಾರೆ, ಆತರ ಎಲ್ಲಾನು ಕೆಲಸನು ಮಾಡ್ತಾರೆ. ಕಂಬಳಿ ತಯಾರು ಮಾಡ್ತೀವಿ ಒಟ್ಟು. ಈಗ ಕಂಬಳಿ ತಯಾರು ಮಾಡಿ ಎಲ್ಲ ಮೊದ್ಲು ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಚಳ್ಳಕೆರೆಗೆ ಹೋಗ್ತಿದ್ರು ಸರ್, ಮಾರುಕಟ್ಟೆಗೆ. ಚಳ್ಳಕೆರೆಗೆ ಹೋಗಿ ಅಲ್ಲೇ ಮಾರ್ತಾರೆ, ಈಗಲೂ ಅಲ್ಲೇ ಮಾರ್ಕೆಟ್ ಐತೆ, ಅಲ್ಲೇ ಮಾರ್ತಾರೆ. ಹಿಂಗ್ ಹಳ್ಳಿ ಮೇಲೆ ಹೋಗಿ ಮಾರಾಟ ಮಾಡೋದು ಈ ತರ ಮಾಡಲ್ಲ? ಇಲ್ಲ ಸರ್, ಎಲ್ಲೂ ಹಳ್ಳಿಗಳ ಮೇಲೆ ತಗೊಂಡೋಗೋದಿಲ್ಲ, ಎಲ್ಲರೂ ಮಾರುಕಟ್ಟೆ ಅಂತ ಮಾಡಿದಾರೆ ಚಳ್ಳಕೆರೆಗೆ, ಅಲ್ಲಿಗೆ ಎಲ್ಲರೂ ತಗೊಂಡ್ ಬರ್ತಾರೆ, ಸುತ್ತಮುತ್ತ ಹಳ್ಳಿಯರೆಲ್ಲ ಅಲ್ಲಿಗೆ ತಗೊಂಡ್ ಬರ್ತಾರೆ, ಆಂಧ್ರ ತೆಲುಗ್ನರ್ ಅವರೆಲ್ಲ ಬಂದು ಅದನ್ನು ಕೊಂಡ್ಕೊಂಡು ಹೋಗ್ತಾರೆ. ಈ ಉಣ್ಣೆ ಅಂತಂದ್ರೆ ಎಲ್ಲಿಂದ ತರ್ತಿದ್ರ? ಅದನ್ನ ಕುರಿಗಳಿಂದಾನೆ ಉಣ್ಣೆ ಬರುತ್ತೆ ಸರ್, ಅದು ಬೇರೆ ಬೇರೆ ಕಡೆಯಿಂದ ಬರ್ತತ್ತೆ, ಹೊರಗಡೆಯಿಂದ ಚಳ್ಳಕೆರೆಗೆ, ಅಲ್ಲೇ ಮಾರ್ಕೆಟ್ನಾಗಿಂದ ತಗೊಂಡ್ ಬರ್ತೀವಿ. ತಗೊಂಡ್ ಬಂದು ಅದನ್ನ ಮತ್ತೆ ಆರಿಸಿ ಎಲ್ಲ ಅದನ್ನ ಮತ್ತೆ ಜಿನ್ನ ಬಿಡಿಸ್ತೀವಿ. ಜಿನ್ನ ಬಿಡಿಸ್ಬಿಟ್ಟು ಅದು ಅತ್ತಿ ತರ ಮಾಡ್ತೀವಿ, ಅತ್ತಿ ತರ ಮಾಡಿ ಅದನ್ನ ಮತ್ತೆ ನೂಲ್ ತೆಗಿತೀವಿ. ನೂಲ್ ತೆಗೆದು ಅದು ಆಸ್ ತರ ಮಾಡಿ ಕಂಬಳಿ ಮಾಡ್ತೀವಿ. ನೋಡಿ, ಇಷ್ಟೆಲ್ಲ ನಿಮಗೆ ಗೊತ್ತಿದ್ರು ಯಾಕೆ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇಲ್ಲ? ಅದೇ ಸರ್, ಜನ ಬೇಕಲ್ಲ ಅಂತೇಳಿ ನಿಲ್ಸಿದೀವಿ ಅಷ್ಟೇ. ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಮತ್ತೆ ಮುಂದುವರಿಸಿಕೊಂಡು ಹೋಗ್ಬೇಕಂತ ನಿಮ್ಮ ಒಂದು ಅನಿಸಿಕೆ ಇದೆ? ಇಲ್ಲ, ಈಗಲೂ ಮಾಡೋ ಚೈತನ್ಯ ಐತೆ, ಅದು ಜನ ಇಲ್ಲ, ಅದ್ರಲ್ಲೂ ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಐತೆ ಈಗ ಅಂತೇಳಿ. ಖರ್ಚು ಜಾಸ್ತಿ ಬರ್ತೈತೆ ಸರ್, ಅದ್ರದ್ದು ಎಲ್ಲ ಖರ್ಚಿನಿಂದ ಸುಮ್ಮನೆ ಆಗಿದೀವಿ ಅನ್ನೋ ಮಟ್ಟಕ್ಕೆ ಆಗೈತೆ ಈಗ. ಈಗೆಲ್ಲ ಕರೆಕಂಬಳಿ ಸಾಕಷ್ಟು ಬೇಡಿಕೆ ಇದೆಯಲ್ವಾ? ಕರೆಕಂಬಳಿಗೆ ಸಾಕಷ್ಟು ಬೇಡಿಕೆ ಸರ್. ಈಗ ಮತ್ತೆ ನಿಮ್ಮ ಸಂಘದಲ್ಲಿ ಇನ್ನ ಸದಸ್ಯರು ಬೇರೆ ಬೇರೆ ಯಾರೆಲ್ಲ ಯಾವ್ದಕ್ಕೆ ಉಪಯೋಗ ಮಾಡ್ಕೊಂಡಾರ ಸಾಲನ? ಈಗ ಕೆಲವರೆಲ್ಲ ಕುರಿ ಸಾಕೋದಕ್ಕೂ ತಗೊಂಡಿದ್ದಾರೆ, ಮತ್ತೆ ತೋಟಗಳಿದಾವೆ ಸಾಕಷ್ಟು ಜನ, ತೋಟಗಳು ಮಾಡೋಕ್ಕೂ ತಗೊಂಡಿದ್ದಾರೆ, ಈ ಕಂಬಳಿ ನೈಗೆಗೂ ತಗೊಂಡಿದ್ದಾರೆ. ಜಾಸ್ತಿ ಕುರುಬ್ರೆ ಇರೋದ್ರಿಂದ ಸ್ವಲ್ಪ ಕಂಬಳಿಗೆ ಒತ್ತು ಜಾಸ್ತಿ ಕೊಟ್ಟು ಅದಕ್ಕೆ ಸಾಲ ತಗಂತಿರೋದು. ಈಗ ನಿಮ್ಗೆ ಈ ಕಂಬಳಿಯ ಒಂದು ಯಾವ ರೀತಿ ತಯಾರು ಮಾಡೋಕ್ಕೂ ಇದ್ರ ವೃತ್ತಿ ಎಲ್ಲ ನಿಮಗೆ ಗೊತ್ತಾಯ್ತಲ್ಲ, ನೀವೇ ಸಾಕಷ್ಟು ಕುರಿ ಸಾಕಾಣಿಕೆ ಮಾಡ್ಬೋದಲ್ಲ? ಅಯ್ಯೋ, ಸಾಕ್ಬೋದು ಸರ್, ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತಲ್ಲ ಸರ್, ಅಮೌಂಟ್ ಬೇಕು. ಒಟ್ಟಾರೆ ಈ ರೀತಿಯಾದಂತಹ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ರಚನೆಯಿಂದ ಅಂದ್ರೆ ಹಳ್ಳಿಗಳ ಒಂದು ಆರ್ಥಿಕ ಗುಣಮಟ್ಟ ಬದಲಾವಣೆ ಆಗ್ಬೋದು ಅಂತ ಹೇಳ್ತೀರ? ಆಗ್ಬೋದು ಸರ್, ಸಾಕಷ್ಟು ಸುಧಾರಿಸೈತೆ. ಮೊದ್ಲಿದ್ದಂಗ ಇಲ್ಲ, ಜನ ಎಲ್ಲರೂ ತಿಳ್ಕೊಳ್ಳೋ ಶಕ್ತಿ ಬಂದೈತೆ, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಮೊದ್ಲು ಈಗ ಬ್ಯಾಂಕ್ಗಳಿಗೆ ಹೋಗ್ಬೇಕಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳು ಹೊರಗೆ ಬರ್ತಾ ಇರ್ಲಿಲ್ಲ, ಹೆದರ್ತಾ ಇದ್ರು. ಬ್ಯಾಂಕಿಗೆ ಹೆಂಗ್ ಹೋಗ್ಬೇಕಪ್ಪ, ಎಲ್ಲಿ ಕೊಡ್ಬೇಕು, ಯಾರ ಹತ್ರ ಕಟ್ಬೇಕು, ಯಾ ಹೆಂಗ್, ಸ್ವಲ್ಪ ಎದರ್ಕಂತಿದ್ರು. ಈಗ ಹಂಗಲ್ಲ ಸರ್, ವಾರ ಒಬ್ಬೊಬ್ರು ಹೋಗೋದ್ರಿಂದ ಅದಲೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈಗ ಬರ್ದ್ ಕೊಟ್ಟ ತಕ್ಷಣ ಕಟ್ ಬರ್ತೀನಿ ಅಂತಾರೆ. ಅಂದ್ರೆ ನಿಮ್ಮ ಸಂಘದ 16 ಜನ ಸದಸ್ಯರಿಗೂ ಅಂದ್ರೆ ವಿದ್ಯಾಭ್ಯಾಸ ಇದೆಯಾ? ಕೆಲವ್ರಿಗೆ ಇಲ್ಲ ಸರ್, ಆದ್ರೂ ಚುರುಕಿದ್ದಾರೆ, ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ತಿಳ್ಕೊಂಡಿದ್ದಾರೆ, ಮೊದ್ಲು ಹಂಗಿರ್ಲಿಲ್ಲ, ಎಲ್ಲ ನಾನೇ ಹೋಗಿ ಕಟ್ ಬರ್ಬೇಕಿತ್ತು ಮೊದ್ಮೊದ್ಲು. ಈಗ ಹಂಗಲ್ಲ, ಎಲ್ಲರೂ ಹೋಗ್ತಾರೆ. ಪ್ರತಿನಿಧಿಗಳು ಯಾರಿದ್ರು ಅವ್ರನ್ನೇ ಮುಂದೆ ಬಿಡ್ತಾ ಇದ್ರು, ಯಾರು ರೈಟಿಂಗ್ ರೈಟರ್ಸ್ ಇರ್ತಾರೆ ಅವ್ರು ಮಾತ್ರ ಮುಂದ್ ಬಿಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ರು ಪ್ರತಿಯೊಬ್ರು ಹೋಗ್ತಾರೆ. ಒಟ್ಟಾರೆ ನಿಮ್ಗೆ ಏನನ್ಸುತ್ತೆ ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ರಚನೆ ಮಾಡಿದ್ರಲ್ಲ? ತುಂಬಾ ಹೆಲ್ಪ್ ಆಗಿದೆ ಸರ್, ಒಳ್ಳೇದನ್ಸುತ್ತೆ, ಬಹಳ ಉಪಯೋಗ ಆಗುತ್ತೆ. ಹೆಣ್ಮಕ್ಳಿಗೂ ಒಂಥರ ಅವ್ರ ಸ್ವಂತ ದುಡಿಮೆ ಮಾಡ್ಕೊಂಡು ಅವ್ರು ಉಳಿತಾಯ ಮಾಡಿ ಅವ್ರ ಖರ್ಚು ನಿಭಾಯಿಸ್ಕೊಳ್ಳೋ ಶಕ್ತಿ ಅವ್ರಿಗೆ ಐತೆ, ಆ ತರ ಉಪಯೋಗನೂ ಆಗ್ತಾ ಐತೆ ಇದ್ರಿಂದ. ಒಳ್ಳೇದು ಮಮತಾ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವ ಹಾಗೂ ಈ ಒಂದು ಸ್ತ್ರೀ ಶಕ್ತಿ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಕುರಿತು

ನಮಗೆ ಎಷ್ಟಿದೆ ಎಂದು ತಿಳಿಯುವುದು ಬಹಳ ಸುಲಭ. ಈಗ ನಾವು ತಿಳ್ಕೊಳ್ಳೋದೇನೆಂದರೆ ಈ ವಿನಾಚ್, ಈ ಉದಾಹರಣೆಗೆ ನಾವು ಯಾವುದೇ ಒಂದು ಕೊಳವೆ ಬಾವಿಯನ್ನು ಕೊರೆಯುವಾಗ ಅಲ್ಲಿ ನಮ್ಮ ಬೋರ್ವೆಲ್ನಲ್ಲಿ ಇವತ್ತು 1 ಇಂಚು ನೀರು ಬಿತ್ತು, 2 ಇಂಚು ನೀರು ಬಿತ್ತು, 3 ಇಂಚು ನೀರು ಬಿಟ್ಟು ಅಂದಿದ್ದೆ ಅವರಿಗೆ ಹೇಳ್ತಾರೆ. ಇವಾಗ ಅವ್ರು ಯಾವ ರೀತಿ ಅದನ್ನು 1 ಇಂಚು ಅಂದರೆ ಯಾವ ರೀತಿ ಎಷ್ಟು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ ನಾವು ರೈತ ಬಂದವರು ಮಾಡಬೇಕಾಗಿರೋದಿಷ್ಟೇ. ಈಗ 1 ಇಂಚು ನೀರು ಬಿದ್ದಿದೆ ಅಂದು ನೀವು ತಿಳ್ಕೊಳ್ಳಿ. ಆಗ ನಾವೇನು ಮಾಡಬೇಕು, ಈ ಒಂದು ಪ್ರತಿ ನಿಮಿಷಕ್ಕೆ ಲಭ್ಯವಾಗಿರುವ ನೀರು ಅಂದರೆ ಲೀಟರ್ಗಳಲ್ಲಿ ನಾವು ನೋಡಬೇಕಾಗ್ತದೆ. ಇವಾಗ ಲೀಟರ್ಗಳಲ್ಲಿ ನೋಡಬೇಕಾದ್ರೆ ನಾವು 1 ಇಂಚು ಅಂದರೆ ಪ್ರತಿ ನಿಮಿಷಕ್ಕೆ ಲಭ್ಯ ಇರುವ ನೀರು ಲೀಟರ್ಗಳಲ್ಲಿ ಅಂದರೆ 9.4 ಲೀಟರ್ನಷ್ಟು ಇದ್ದರೆ ಅವಾಗೇನಾಗಿದೆ, 1 ಇಂಚು ನೀರು ಬಿದ್ದಿದೆ ಅಂತ ಅರ್ಥ. ಅಂದರೆ ನಾವು ತಿಳ್ಕೊಳ್ಬೇಕಾಗಿದ್ದು 1 ನಿಮಿಷಕ್ಕೆ ನಾನು ಹೇಳ್ತಾ ಇರೋದು. ಅದೇ ರೀತಿ ಉದಾಹರಣೆಗೆ 1.2 ಇಂಚು ನೀರು ಇದ್ದಿದೆ ಅಂದರೆ ನಾವಾಗ ಲೀಟರ್ಗಳಲ್ಲಿ ನೋಡಬೇಕಾದ್ರೆ 16.2 ಅಂದರೆ ಪ್ರತಿ ನಿಮಿಷಕ್ಕೆ. ಅದೇ ರೀತಿ ನಾವು ತಿಳ್ಕೊಂಡ್ರೆ ಎಷ್ಟು ನೀರು ಬಿದ್ದಿದೆ ಅನ್ನೋದನ್ನು ನಾವು ತಿಳ್ಕೊಬೋದಾಗುತ್ತದೆ. ಸರ್, ಈಗ ಸಾಮಾನ್ಯವಾಗಿ ನದಿಗಳಲ್ಲಿ ಆಮೇಲೆ ಡ್ಯಾಮ್ಗಳಲ್ಲಿ ಈ ಜಲಾಶಯಗಳಲ್ಲಿ ನೀರು ಇರ್ತಾವಲ್ಲ, ಅಲ್ಲಿ TMC ಲೆಕ್ಕ ಮತ್ತು QSEX ಲೆಕ್ಕದಲ್ಲಿ ನೀರನ್ನು ಅಳತೆ ಮಾಡೋಂಥ ನಾವು ಸಾಕಷ್ಟು ಕಡೆ ಓದಿದ್ದೀವಿ, ಸಾಕಷ್ಟು ಕಡೆ ಕೇಳಿದ್ದೀವಿ. ಈ TMC ಅಂದರೆ ಏನು ಮತ್ತು QSEX ಅಂದರೆ ಏನು, ಇದ್ರ ಬಗ್ಗೆ ಹೇಳಿ ಸರ್. ಈಗ ನಮ್ಮ ರೈತ ಬಾಂಧವರಿಗೆ ಈ ಒಂದು ಓ ನಮಗೆ ಇವತ್ತು 1 TMC ನೀರನ್ನು ಬಿಟ್ಟಿದ್ದಾರೆ ಅಂದರೆ ಆ ರೈತರಿಗೆ ಹೆಂಗೆ 1 TMC ಅನ್ನೋದನ್ನು ಎಲ್ಲ ರೈತರು ಓದಿದರೆ ಅದು ಗೊತ್ತಾಗ್ತದೆ. ಮತ್ತು ಯಾಕಂದರೆ ಅವ್ರು ಕನ್ಫ್ಯೂಸ್ ಆಗುತ್ತೆ, ಈ ಒಂದು 1 TMC ಅಂದರೆ ಏನು, 1 TMC ಅಂದರೆ ಎಷ್ಟು ಅನ್ನೋದನ್ನು ಅವರಿಗೆ ತಿಳ್ಕೊಬೇಕಾದ್ರೆ 1 TMC ಅಂದರೆ 1,000 ಅಡಿ ಉದ್ದ, 1,000 ಅಡಿ ಅಗಲ ಹಾಗೂ 1,000 ಅಡಿ ಎತ್ತರದ ಸ್ಥಳಾವಕಾಶದಲ್ಲಿ ಹಿಡಿಯುವ ನೀರು ನಮಗೆ 1 TMC ಸಮವಾಗಿರ್ತದೆ. ಇದು 28.4 ದಶಲಕ್ಷ ಘನ ಮೀಟರ್ಗಳಿಗೆ ಸಮವಾಗಿರ್ತದೆ. ಅದೇ ರೀತಿ 1 ದಶಲಕ್ಷ ಹೆಕ್ಟೇರ್ ಮೀಟರ್ ಎಂದರೆ 352.1 TMC ಎಂದರ್ಥ. ಪ್ರತಿ TMC ನೀರಿನಿಂದ ಸುಮಾರು 56,800 ಹೆಕ್ಟೇರ್ ಪ್ರದೇಶದಲ್ಲಿ ಒಂದೇ ಬಾರಿ ನೀರಾವರಿಯನ್ನು ನಾವು ಮಾಡ್ಬೋದು. ಅಂದರೆ ಬಹಳ ಮುಖ್ಯವಾಗಿರೋದು ನಾವು TMCಗಳಲ್ಲಿ ಹೇಳಬೇಕಾದ್ರೆ ಪ್ರತಿ TMC ನೀರಿನಿಂದ ಸುಮಾರು 56,800 ಹೆಕ್ಟೇರ್ ಪ್ರದೇಶಕ್ಕೆ ಒಂದೇ ಬಾರಿ ನೀರನ್ನು ನಾವು ಹಾಯಿಸ್ಬೋದು. ಈ ರೀತಿಯಾಗಿ ನಾವು TMCಯನ್ನು ನಾವು ಕಂಡುಹಿಡಿಯಬಹುದು ಮತ್ತು 1 TMCಯನ್ನು ಅರ್ಥ ಮಾಡ್ಕೋಬಹುದು. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, QSEX ಅಂದರೆ ಏನು ಅಂದ್ಬಿಟ್ಟು. 1 QSEX ಎಂದರೆ 1 ಸೆಕೆಂಡಿಗೆ 1 ಘನ ಅಡಿ ನೀರು ಹರಿಯುತ್ತದೆ ಎಂದರ್ಥ. ಅಥವಾ ಪ್ರತಿ ಸೆಕೆಂಡಿಗೆ 28.4 ಲೀಟರ್ ನೀರು ಹರಿಯುವುದು ಎಂದರ್ಥ. ಈ ಲೆಕ್ಕದಲ್ಲಿ ಪ್ರತಿ ಘನ ಮೀಟರ್ ನೀರು ಹರಿಯಬೇಕಾದ್ರೆ 1 QSEX ಹರಿವಿನಲ್ಲಿ 35.2 ಸೆಕೆಂಡ್ಗಳ ಕಾಲ ಹರಿಯಬೇಕಾಗ್ತದೆ. ಸಾಮಾನ್ಯವಾಗಿ ಪ್ರತಿ ತೂಬಿನಿಂದ ಹೊಲ ಕಾಲುವೆಗಳಿಗಾಗಿ ಸುಮಾರು 1/2 QSEX ನೀರು ಹೊರಬಿಡಬಹುದು. 1 QSEX ನೀರಿನಿಂದ ನೀರಾವರಿ ಮಾಡಬಹುದಾದ ಪ್ರದೇಶ 24 ಗಂಟೆಗಳಲ್ಲಿ 4.91 ಹೆಕ್ಟೇರ್ ಅಂದರೆ 1 ಹೆಕ್ಟೇರ್ಗೆ 4 ಗಂಟೆ 54 ನಿಮಿಷಗಳು ಅವಶ್ಯಕತೆ ಇರ್ತದೆ. ಈ ರೀತಿಯಾಗಿ QSEX ಅನ್ನು ನಾವು ಅಳತೆ ಮಾಡ್ಕೋಬೋದು. ಈ ಸೂಕ್ಷ್ಮ ನೀರಾವರಿಯಂತಹ ಒಂದು ಅತ್ಯುತ್ತಮ ತಂತ್ರಜ್ಞಾನ ಇದೆ ಅಂತ ತಾವು ಹೇಳಿದ್ರೆ ಸರ್, ಅದ್ರ ಬಗ್ಗೆ ಹೇಳಿ. ರೈತ ಬಾಂಧವರಿಗೆ ಇದು ಬಹಳ ಮುಖ್ಯ, ಈ ಸೂಕ್ಷ್ಮ ನೀರಾವರಿ. ಯಾಕಂದರೆ ಈ ತಂತ್ರಜ್ಞಾನವನ್ನು ನಾವು ಬಳಸ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಸೂಕ್ಷ್ಮ ನೀರಾವರಿ ಪ್ರದೇಶ ನೀರಿನ ಸಾಮರ್ಥ್ಯ ಹೆಚ್ಚಿಸಲು ಇರುವ ಪ್ರಮುಖ ತಂತ್ರಜ್ಞಾನ. ನಮಗೆ ಮುಖ್ಯವಾಗಿ ತಂತ್ರಜ್ಞಾನವನ್ನೇ ಅಳವಡಿಸ್ಕೋಬೇಕಾಗ್ತದೆ. ಈ ಕಡಿಮೆ ಲಭ್ಯವಿರುವ ನೀರನ್ನು ಸಮರ್ಥವಾಗಿ ಬಳಸಬೇಕು ಎಂದು ಜಾಗೃತಿ ಮೂಡಿಸಬೇಕಾಗ್ತದೆ. ರೈತರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಬಂಡವಾಳ ಒದಗಿಸುವಂತೆ ಮಾಡಬೇಕಾಗ್ತದೆ. ಸಬ್ಸಿಡಿಯು ಸರಳವಾಗಿ ಲಭಿಸಬೇಕು ಮತ್ತು ಸಕಾಲದಲ್ಲಿ ನೀಡಬೇಕಾಗುತ್ತದೆ. ಎಲ್ಲ ತೋಟಗಾರಿಕಾ ಬೆಳೆಗಳಿಗೆ ಕಡ್ಡಾಯವಾಗಿ ಹನಿ ನೀರಾವರಿ ಮತ್ತು ನೆಲವೊದಿಕೆ ಪದ್ಧತಿಗಳಲ್ಲಿ ನಾವು ಮಾಡಬೇಕು. ಸರ್, ನೆಲವೊದಿಕೆ ಪದ್ಧತಿ ಅಂದರೆ ಕೆಲವರಿಗೆ ಇದಾಗೋದಿಲ್ಲ, ಅದಕ್ಕೆ ನಾವು ಏನು ಮಾಡ್ತೀರಿ, ಮಲ್ಚಿಂಗ್ ಅಂದು ಇಂಗ್ಲೀಷಲ್ಲಿ ಕರೀತಾರೆ. ಅದಕ್ಕೋಸ್ಕರಗೆ ನೆಲವೊದಿಕೆ ಅಂದಿದೆ ನಾವು ಹೇಳ್ತೀವಿ. ಇವತ್ತು ಹೆಚ್ಚಾಗಿ ನಾವು ನೀರಿಗೂ ಬೆಲೆ ಇದೆ ಎಂಬುದು ತಿಳಿದುಕೊಳ್ಳಬೇಕಾಗಿರೋದು ಎಲ್ಲರ ಅವಶ್ಯಕತೆ ಆಗ್ತದೆ. ಅಂತರ್ಜಲದ ಸಂರಕ್ಷಣೆ ಹಾಗೂ ಬಳಕೆಗೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಅದೇ ರೀತಿ ಒಟ್ಟು ನೀರಿನ ಉತ್ಪಾದನೆಯನ್ನು ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅಳೆಯಬೇಕಾಗ್ತದೆ. ಸಾಧ್ಯವಿದ್ದಲ್ಲೆಲ್ಲ ಮರುಪುರಾಣ ಕಾರ್ಯಕ್ರಮಗಳು ಕಡ್ಡಾಯವಾಗಬೇಕು, ಅಂದರೆ ರೀಚಾರ್ಜ್ ಅಂತಾರೆ, ಅದನ್ನು ರೀಚಾರ್ಜ್ ಕಡ್ಡಾಯವಾಗಬೇಕಾಗ್ತದೆ. ದಿನನಿತ್ಯ ಬಳಕೆಗೆ ಎಲ್ಲರೂ ಮನೆ ಮೇಲ್ಛಾವಣಿಗಳನ್ನು ಆಧರಿಸಿ ನೀರು ಸಂಗ್ರಹಿಸಿ ಮಿತವಾದ ಮರುಬಳಕೆಗೆ ಉಪಯೋಗಿಸಬೇಕಾಗ್ತದೆ. ಈ ರೀತಿಯಾಗಿ ನಾವು ಈ ತಂತ್ರಜ್ಞಾನಗಳನ್ನು, ಸೂಕ್ಷ್ಮ ನೀರಾವರಿಯ ತಂತ್ರಜ್ಞಾನಗಳನ್ನು ಅಳವಡಿಸಿದರೆ ಅತ್ಯುತ್ತಮವಾಗಿ ಕಂಡುಬರ್ತದೆ. ಸರ್, ಒಂದು ಕಾಲದಲ್ಲಿ ಇತ್ತು, ಸಾಕಷ್ಟು ಮಳೆ ಆಗ್ತಿತ್ತು, ಬೇಕಾದಷ್ಟು ನೀರಿನ ಒಂದು ಸೌಲಭ್ಯಗಳು ಇರ್ತಿದ್ವು, ಬೇಕಾದಂಗೆ ನೀರು ಹರಿಸ್ಲಿಕ್ಕೆ ಅನುಕೂಲ ಇರ್ತಿತ್ತು. ಆದರೆ ನಮಗೆ ಮಳೆ ಕಡಿಮೆ ಆದಂಗೆಲ್ಲ ನೀರಿನ ಕೊರತೆಗಳು ಜಾಸ್ತಿ ಆಯಿತು. ಒಂದು ಬೇರೆ ಬೇರೆ ಮೂಲಗಳನ್ನು ನಾವು ಪ್ರಯೋಗಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ನೀರು ಕಡಿಮೆ ಬಳಸಲಿಕ್ಕೆ, ಕಡಿಮೆ ಬಳಸಿ ವ್ಯವಸಾಯ ಮಾಡಲಿಕ್ಕೆ. ಅಂಥ ಒಂದು ಪದ್ಧತಿಗಳಲ್ಲಿ ಹನಿ ನೀರಾವರಿ ಮತ್ತು ಈ ತುಂತುರು ನೀರಾವರಿ ಅನ್ನೋದು ನಾವು ಎಲ್ಲ ಕಂಡುಕೊಂಡಿರೋದು. ಅಂದರೆ ಹನಿ ನೀರಾವರಿ ಅಂದರೆ ನಮ್ಮ ರೈತರೇ ಹೇಳ್ತಿರ್ತಾರೆ ಡ್ರಿಪ್ ಇರಿಗೇಷನ್ ಅಂತಂತೇಳಿ. ಅವರಿಗೆ ಕನ್ನಡದಲ್ಲಿ ಹೇಳಿದ್ರೆ ಅಷ್ಟು ಅರ್ಥ ಆಗುತ್ತೆ, ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಈ ಹನಿ ನೀರಾವರಿಯಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಮತ್ತು ಅದರ ಅನುಕೂಲಗಳು ಏನು, ಅದರಿಂದ ನೀರಿನ ಒಂದು ಸೌಲಭ್ಯವನ್ನು ಯಾವ ರೀತಿ ಬಳಕೆ ಮಾಡ್ಕೋಬೋದು, ಅದರ ಬಗ್ಗೆ ಹೇಳಿ ಸರ್. ಈಗ ತಾವು ಹೇಳಿದ್ದು ಭಾಳ, ಒಂದು ರೈತ ಬಂದವರಿಗೆ ಹನಿ ನೀರಾವರಿ ಅಂದ ತಕ್ಷಣ ಅವರಿಗೆ ಸ್ವಲ್ಪ ಕನ್ಫ್ಯೂಸ್. ನೀವು ಹೇಳದಂಗೆ ಡ್ರಿಪ್ ಇರಿಗೇಷನ್ ಅಂದರೆ ಬೇಗ ಅರ್ಥ ಆಗ್ಬಿಡ್ತದೆ ಇದು ರೈತರಿಗೆ. ಯಾಕಂದರೆ ಈ ಹನಿ ನೀರಾವರಿ ಅಂದರೆ ಸಾಮಾನ್ಯವಾಗಿ ಒಂದೊಂದೇ ಹನಿಗಳು ಅಂದು ನಾವು ತಿಳ್ಕೊಳ್ತೀವಿ. ಅದಕ್ಕೋಸ್ಕರಾಗಿ ಹನಿ ನೀರಾವರಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ಏನಪ್ಪ ಅಂದರೆ ದಕ್ಷ ನೀರಾವರಿ ವಿಧಾನ ಎಂದು ಸಹ ನಾವು ಕರಿತೀವಿ. ಇದು ನೀರಿನ ಅಭಾವವಿರುವಲ್ಲಿ ಹಾಗೂ ನೀರಿನ ಗುಣಮಟ್ಟ ಕಡಿಮೆ ಇರುವಲ್ಲಿ ಹನಿ ನೀರಾವರಿ ಹೆಚ್ಚು ಜನಪ್ರಿಯವಾಗಿರುತ್ತದೆ. ಈಗ ಹೆಚ್ಚಾಗಿ ಉದಾಹರಣೆಗೆ ಹೇಳಬೇಕಂದ್ರೆ ಈ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇದ್ರ ಬೆಳೆ ಬಹಳ ಆಸಕ್ತಿಯನ್ನು ವಹಿಸ್ತಾರೆ. ಉದಾಹರಣೆಗೆ ಒಂದು ನಮ್ಮ ಕೋಲಾರ ಜಿಲ್ಲೆ ಅಂತ ತಿಳ್ಕೊಬಹುದು. ಕೋಲಾರ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ಸುತ್ತಮುತ್ತ ಪ್ರದೇಶಗಳನ್ನು ನಾನು ಗಮನಿಸಿದಾಗ ಅಲ್ಲಿ ಬಹಳ ಒಂದು ಅಂತರ್ಜಲ ಕುಸಿತ ಆಗಿದೆ. ಅಂಥ ಪ್ರದೇಶಗಳಲ್ಲಿ ರೈತರು ಏನು ಮಾಡ್ತಾರೆ, ಹನಿ ನೀರಾವರಿಗೆ ಮೊರೆ ಹೋಗಿದ್ದಾರೆ. ಹನಿ ನೀರಾವರಿ ಪದ್ಧತಿಯಿಂದ ಹೆಚ್ಚು ಒಂದು ಜಮೀನಿನಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ನೀರನ್ನು ಬಳಸಿ ಹೆಚ್ಚು ಲಾಭವನ್ನು ಪಡ್ಕೋಬೋದೆಂದು ಅವರು ತಿಳ್ಕೊಂಡಿದ್ದಾರೆ. ಅದನ್ನು ನಾವು ಹನಿ ನೀರಾವರಿ ಎಂದು ಕರಿತೀವಿ. ಈ ಹನಿ ನೀರಾವರಿ ಯೋಜನೆಗಳಲ್ಲಿ ನೀರನ್ನು ನೇರವಾಗಿ ಗಿಡದ ಬೇರುಗಳ ಹತ್ತಿರ ಹನಿಗಳ ರೂಪದಲ್ಲಿ ಹಾಕುವುದರಿಂದ ನೀರಿನ ಬಳಕೆಯಲ್ಲಿ 30%-70% ಉಳಿತಾಯವಾಗುತ್ತದೆ. ಇದು ಬಹಳ ಮುಖ್ಯವಾದಂಥದ್ದು, ನಮಗೆ ಬೇಕಾಗಿರೋದು. ಈ ಹನಿ ನೀರಾವರಿ ಇದರಿಂದ ಬಹಳ ಅನುಕೂಲಗಳಿವೆ. ಈ ಅನುಕೂಲಗಳನ್ನು ನಾವು ತಿಳ್ಕೋಬೇಕಾದ್ರೆ ಅಧಿಕ ಇಳುವರಿ 20%-50% ಹೆಚ್ಚು ಇಳುವರಿಯನ್ನು ನಾವು ಪಡ್ಕೋಬೋದು. ಬೆಳೆ ಉತ್ಪನ್ನದ ಗುಣಮಟ್ಟ ಉತ್ತಮಗೊಳ್ಳುತ್ತದೆ. ಅದೇ ರೀತಿ ನೀರಾವರಿ ನೀರಿನಲ್ಲಿ ಉಳಿತಾಯವನ್ನು ಮಾಡ್ಕೋಬೋದು. ರಸಗೊಬ್ಬರ ಬಳಕೆಯಲ್ಲಿ ದಕ್ಷತೆಯನ್ನು ಕಾಪಾಡ್ಕೋಬೋದು. ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಕಡಿಮೆ ಅಂದರೆ ಇಳಿಕೆಯನ್ನು ಮಾಡ್ಕೋಬೋದು. ವಿವಿಧ ವಾತಾವರಣ ಪರಿಸ್ಥಿತಿಗಳಿಗೆ ಸಹಿಷ್ಣುತೆಯನ್ನು ನಾವು ಕಂಡುಕೊಳ್ಬೋದು. ತಗ್ಗಿದ ಕಾರ್ಮಿಕ ವೆಚ್ಚಗಳನ್ನು ನಾವು ನೋಡ್ಕೋಬೋದು. ಉತ್ತಮ ರೋಗ ಮತ್ತು ಪೀಡೆ ನಿರ್ವಹಣೆ ಇದು ಬಹಳ ಮುಖ್ಯವಾದಂತಹ ಅನುಕೂಲವಾಗಿರುತ್ತದೆ. ಅದೇ ರೀತಿ ಉಬ್ಬು ತಗ್ಗು ಇರುವ ಪ್ರದೇಶಗಳು ಮತ್ತು ಇಳಿಜಾರು ಭೂಮಿಗಳಲ್ಲಿ ನೀರಾವರಿ ಸಾಧ್ಯತೆಯನ್ನು ನಾವು ನೋಡ್ಬೋದು. ಸಮಸ್ಯಾತ್ಮಕ ಮಣ್ಣುಗಳಿಗೆ ಸೂಕ್ತತೆ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಬೇರು ವಲಯಗಳಲ್ಲಿ ಅನುಕೂಲಕರ ಮಣ್ಣಿನ ಭೌತಿಕ ಸ್ಥಿತಿಗಳನ್ನು ವರ್ಧಿಸುತ್ತದೆ. ಕಾರ್ಯನಿರ್ವಹಣೆ ಬಹಳ ಸುಲಭವಾಗ್ತದೆ. ಆದ್ದರಿಂದ ಈ ಒಂದು ಹನಿ ನೀರಾವರಿ ವ್ಯವಸ್ಥೆಗಳ ಅನುಕೂಲಗಳನ್ನು ನಾವು ಕಾಣ್ಬೋದು. ಇನ್ನು ನೀವು ತುಂತುರು ನೀರಾವರಿ ಅಂದಿದ್ದೆ ಹೇಳಿದ್ರಿ, ಈ ತುಂತುರು ನೀರಾವರಿಯೂ ಸಹ ಇಲ್ಲಿ ಇದಕ್ಕೂ ಅದಕ್ಕೂ ಅಜಗಜಾಂತರ ಸ್ವಲ್ಪ ವ್ಯತ್ಯಾಸ. ಅಲ್ಲಿ ಹನಿ ಹನಿಯಾಗಿ ಬೀಳ್ತದೆ, ಇಲ್ಲಿ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರಿತೀರಿ ಇಂಗ್ಲೀಷಲ್ಲಿ. ಇದನ್ನು ತುಂತುರು ನೀರಾವರಿ ಎಂದು ಸಹ ನಾವು ಹೇಳ್ಬೋದು. ತುಂತುರು ನೀರಾವರಿಯು ನೀರನ್ನು ಸಣ್ಣ ರಂಧ್ರಗಳ ಮೂಲಕ ರಭಸದಿಂದ ಹೊರಹೊಮ್ಮಿಸಿ ಬೆಳೆಗಳ ಮೇಲೆ ಹನಿ ಹನಿಯಾಗಿ ಬೀಳುವಂತೆ ಮಾಡುವ ವಿಧಾನವನ್ನು ನಾವು ತುಂತುರು ನೀರಾವರಿ ಎಂದು ಹೇಳ್ಬೋದು. ಈ ಆಧುನಿಕ ನೀರಾವರಿ ಸಲಕರಣೆಗಳಾದ ಸಿಂಪಡಕ, ಸೂಕ್ಷ್ಮ ಸಿಂಪಡಕ ಅಥವಾ ತುಂತುರಕ ಮತ್ತು ಹನಿ ಪದ್ಧತಿಗಳು ಹೆಚ್ಚು ನಿಖರವಾಗಿ ಮತ್ತು ಏಕರೂಪದಲ್ಲಿ ಅಪೇಕ್ಷಿತ ನೀರಿನ ಪ್ರಮಾಣವನ್ನು ಒದಗಿಸುವ ಸಾಮರ್ಥ್ಯವನ್ನು ಈ ಒಂದು ತುಂತುರು ನೀರಾವರಿಯಿಂದ ನಾವು ಪಡ್ಕೋಬೋದು. ಈ ಒಂದು ತುಂತುರು ನೀರಾವರಿಯನ್ನು ನಾವು ಯಾವತ್ತಷ್ಟೇ ಇತಿಮಿತಿಗಳನ್ನು ನಾವು ನೋಡಿಕೊಳ್ಳಬೇಕಾಗ್ತದೆ. ಈ ತುಂತುರು ನೀರಾವರಿಯಿಂದ ಈಗ ಯಾವುದೇ ನೀರಾವರಿ ವಿಧಾನವಿರಲಿ ಅದು ಕೆಲವು ಇತಿಮಿತಿಗಳಿಂದ ಕೂಡಿರ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ವೈವಿಧ್ಯತೆಯ ಹವಾಮಾನದಿಂದ ತುಂತುರಕ ಮಾದರಿಗಳ ಆಕಾರ ಕೆಡಲು ಕಾರಣವಾಗಬಹುದು. ನೀರಿನ ಅಸಮಾನ ವಿತರಣೆ ಇರುತ್ತದೆ. ಮಾಗಿದ ಮೃದು ಹಣ್ಣುಗಳನ್ನು ರಕ್ಷಿಸಿದಂತಾಗುತ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ನೀರು, ಮರಳು, ಕಸಕಡ್ಡಿ ಮತ್ತು ಕರಗಿದ ಲವಣಗಳಿಂದ ಮುಕ್ತವಾಗಿರುತ್ತದೆ. ಅದಕ್ಕೋಸ್ಕರಾಗಿ ಈ ಇತಿಮಿತಿಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ. ಸರಿ, ನಾವು ಬೇರೆ ಬೇರೆ ಬೆಳೆಗಳ ಬಗ್ಗೆ ಯೋಚನೆ ಮಾಡೋದಾದರೆ, ಅಂದರೆ ನೀರಿಗೆ ಸಂಬಂಧಪಟ್ಟಂಗೆ ಈ ಬೇರೆ ಬೇರೆ ಬೆಳೆಗಳಲ್ಲಿ ಸಂದಿಗ್ಧ ಹಂತಗಳಂತ ಕೆಲವು ಇರ್ತವೆ. ಈಗ ಮೆಕ್ಕೆಜೋಳ ಇರ್ಬೋದು, ಸೂರ್ಯಕಾಂತಿ, ಶೇಂಗಾ, ತೊಗರಿ, ಉದ್ದು, ಅಲಸಂದಿ, ಭತ್ತ, ಇವೆಲ್ಲ ಒಂದೊಂದು ಹೆಕ್ಟೇರಿಗೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ, ಅದರ ಬಗ್ಗೆ ಹೇಳಿ ಸರ್. ಇದು ನಮ್ಮ ರೈತ ಬಾಂಧವರಿಗೆ ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಈಗಿನ ನೀವು ಕೇಳಿರುವಂತಹ ಪ್ರಶ್ನೆ ಬಹಳ ಅರ್ಥಗರ್ಭಿತವಾಗಿದೆ. ಈ ಸಂದಿಗ್ಧ ಹಂತಗಳು ಬಹಳ ಮುಖ್ಯ ನಮ್ಮ ಬೆಳೆಗಳಿಗೆ. ಈಗ ಉದಾಹರಣೆಗೆ ಮೆಕ್ಕೆಜೋಳ ಅಂದರೆ ಇದು 30-35 ದಿನಗಳಲ್ಲಿ ಈ ರೇಷ್ಮೆ ಬರುವಾಗ ಅಂದರೆ ನೀರನ್ನು ಯಾವಾಗ ಎಷ್ಟು ಅಂದರೆ 50-55 ದಿನಗಳಲ್ಲಿ ನಾವು ಸಂದಿಗ್ಧ ಅಂತ ಅಂದರೆ ನೀರನ್ನು ಕೊಡಬೇಕಾಗ್ತದೆ. ಅದೇ ರೀತಿ ತೆನೆ ಬರುವಾಗ ಅಂದರೆ 65-70 ದಿನಗಳಲ್ಲಿ ನಾವು ನೀರನ್ನು ಕೊಡಲೇಬೇಕಾಗ್ತದೆ. ಕಾಳು ಕಟ್ಟುವಾಗ ಅಂದರೆ 80-90 ದಿನಗಳಲ್ಲಿ ನಾವು ನೀರನ್ನು ಕೊಡಬೇಕು. ಅದನ್ನು ಈ ಮೂರನ್ನು ನಾವು ಸಂದಿಗ್ಧ ಹಂತಗಳು ಅಂತ ನಾವು ಹೇಳಬಹುದು. ಯಾಕಂದರೆ ಬಹಳ ಮುಖ್ಯವಾದಂಥದ್ದು. ಅದೇ ರೀತಿ ಇನ್ನು ಸೂರ್ಯಕಾಂತಿನೂ ನೀವು ಕೇಳಿದರೆ ಅದು ಅಷ್ಟೇ, ಮೊಗ್ಗು ಬರುವಾಗ ಯಾವುದು 25-30 ದಿನಗಳಲ್ಲಿ ನಾವು ನೀರನ್ನು ಕೊಡಬೇಕಾಗ್ತದೆ. ಹೂವಾಡುವಾಗ 45-50 ದಿನಗಳಲ್ಲಿ ನಾವು ನೀರನ್ನು ಅದಕ್ಕೆ ಕೊಡಬೇಕಾಗ್ತದೆ. ಕಾಳು ಕಟ್ಟುವಾಗ 60-70 ದಿನಗಳಲ್ಲಿ ನಾವು ನೀರನ್ನು ಒದಗಿಸಬೇಕಾಗ್ತದೆ. ಇದೇ ರೀತಿಯಾಗಿ ಈ ಒಂದು ಶೇಂಗಾದಲ್ಲಿ ಅಷ್ಟೇ, ಹೂವಾಡೋದು 30-35 ದಿನಗಳಲ್ಲಿ ನಾವು ನೀರನ್ನು ಕೊಟ್ಟರೆ, ಶೇಂಗಾ ಅಂದರೆ ಬಾರಂಗಿ ಬಿಡುವಾಗ 50-60 ದಿನಗಳಲ್ಲಿ ನೀರನ್ನು ನಾವು ಒದಗಿಸ್ಬೇಕು. ಯಾಕಂದರೆ ಆ ಒಂದು ಕಾಯಿ ಬಿಡೋದಕ್ಕೆ ಅದು ಪ್ರಾರಂಭ ಆಗ್ತಾ ಇರ್ತದೆ, ಕಾಯಿ ಬಲಿಯುವ ಸಮಯ. ಯಾಕಂದರೆ ಆ ಈಳೆ ಬಂದಿರುತ್ತಲ್ಲ ಕೆಳಭಾಗದಲ್ಲಿ, ಅದರಲ್ಲಿ ಏನಾಗುತ್ತೆ ಕಾಯಿ ಬಿಡುವ 70-80 ದಿನಗಳಲ್ಲಿ ನಾವು ಏನು ಮಾಡಬೇಕು, ನೀರನ್ನು ಕೊಡಬೇಕಾಗ್ತದೆ. ಇನ್ನು ಅದೇ ರೀತಿ ತೊಗರಿ ಬೆಳೆ ಆಗಿರ್ಬೋದು, ಉದ್ದು ಬೆಳೆ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಇವುಗಳಲ್ಲಿ ಸಹ ಯಾವತ್ತೂ ಅಷ್ಟೇ ನಾವು ಹೂವಾಡುವಾಗ ಆಗಿರ್ಬೋದು, ಕಾಳು ಕಟ್ಟುವಾಗ ಮತ್ತು ಬಹಳ ಮುಖ್ಯವಾಗಿ ಕಾಳು ಬಲಿಯುವಾಗ ಸಹ ಹಂತಗಳನ್ನು, ಸಂದಿಗ್ಧ ಹಂತಗಳಲ್ಲಿ ನಾವು ಈ ಬೆಳೆಗಳಿಗೆ ನೀರನ್ನು ಒದಗಿಸಬೇಕಾಗ್ತದೆ. ಅದೇ ರೀತಿ ಇನ್ನು ಭತ್ತವನ್ನು ತಗೊಂಡಾಗ ಈ ಒಂದು ಭತ್ತದ ತೆಂಡೆ ಒಡೆಯುವ ಹಂತ ಬಹಳ ಮುಖ್ಯ. ಗರ್ಭಾಂಕುರ ಹಂತದಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ, ಹೂವಾಡುವ ಹಂತದಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ, ಕಾಳು ಕಟ್ಟುವ ಹಂತದಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ. ಆದ್ದರಿಂದ ಈ ಭತ್ತ ನಾವು ನೋಡಿದಾಗ ಈ ಭತ್ತದಲ್ಲಿ ಯಾವಾಗಲೂ ನೀರನ್ನು ನಾವು ನಿಲ್ಲಿಸಬೇಕು ಅಂದಿದ್ದೆ ಹೇಳ್ತಾರೆ. ಆದರೆ ಈಗ ನಾವು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಅದಕ್ಕೆ ಹಂತಗಳಿವೆ ಅಲ್ಲ, ಸಂದಿಗ್ಧ ಹಂತಗಳಲ್ಲಿ ನೀರನ್ನು ಕೊಟ್ಟರೆ ಇಳುವರಿ ನಮಗೆ ಚೆನ್ನಾಗಿ ಬರ್ತದೆ ಅಲ್ಲಿ. ಯಾಕಂದರೆ ಯಾವತ್ತು ನೀರು ಜಾಸ್ತಿ ನಿಲ್ಲಿಸುವಂಥ ಅವಶ್ಯಕತೆ ಏನೂ ಇರುವುದಿಲ್ಲ. ಆದ್ದರಿಂದ ಈ ಸಂದಿಗ್ಧ ಹಂತಗಳನ್ನು ಗಮನಿಸಿ ನೀರನ್ನು ಕೊಟ್ಟರೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಇನ್ನು ಈ ಹೆಕ್ಟೇರ್ಗಳಲ್ಲಿ ಅಂತ ಕೇಳಿದರೆ ಹಾಗೆ ಈ ಮೆಕ್ಕೆಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಭತ್ತ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಉದ್ದು ಆಗಿರ್ಬೋದು, ಇವುಗಳಲ್ಲಿ ನಾವು ಈ ನೀರು ಅಂದರೆ ಈ ಮೆಕ್ಕೆಜೋಳ 50-60 ಸೆಂಟಿಮೀಟರ್ ನೀರಿನ ಅವಶ್ಯಕತೆ ಇರುತ್ತದೆ. ಯಾವುದರಲ್ಲಿ ನಾವು ಮೆಕ್ಕೆಜೋಳಲ್ಲಿ. ಇನ್ನು ಭತ್ತವನ್ನು ತಗೊಂಡಾಗ 100-120 ಸೆಂಟಿಮೀಟರ್ ಅಂದರೆ ನಾವು ಹೇಳ್ತಾ ಇರೋದು ಇದು ಹೆಕ್ಟೇರ್ಗೆ, 2.5 ಎಕರೆಗೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಬೇಕಾಗ್ತದೆ. ತೊಗರಿಯಲ್ಲಿ ಸಹ 50-60 ಸೆಂಟಿಮೀಟರ್ ಹೆಕ್ಟೇರ್ಗೆ ನೀರಿನ ಅವಶ್ಯಕತೆ ಇರ್ತದೆ. ಉದ್ದು ಅಲಸಂದಿಯಲ್ಲಿ 30-40 ಸೆಂಟಿಮೀಟರು ನೀರು ಬೇಕಾಗ್ತದೆ. ಸೂರ್ಯಕಾಂತಲ್ಲಿ ಸಹ 40-50 ಸೆಂಟಿಮೀಟರು ನಮಗೆ ನೀರಿನ ಅವಶ್ಯಕತೆ ಇರ್ತದೆ, ಅಷ್ಟು ನಮಗೆ ಬೇಕಾಗ್ತದೆ. ನೀರನ್ನು ನಾವು ಮಿತವಾಗಿ ಬಳಸಬೇಕಾದ ಕ್ರಮಗಳನ್ನು ಸಹ ನಾವು ಇವುಗಳಲ್ಲಿ ತಿಳ್ಕೋಬೇಕಾಗ್ತದೆ. ಕಾಲುವೆಗಳನ್ನು ಸರಿಯಾಗಿ ದುರಸ್ತಿಯಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಕಾಲುವೆಗಳನ್ನು ಇಟ್ಟಿಗೆ, ಕಲ್ಲು ಅಥವಾ ಸಿಮೆಂಟ್ಗಳಿಂದ ತಯಾರಿಸೋದು ಬಹಳ ಒಳ್ಳೆಯದು. ಎಲ್ಲಿ ಸಾಧ್ಯತೆ ಇದೆಯೋ ಅಂತಹ ಪ್ರದೇಶದಲ್ಲಿ ಒದಕಿಯನ್ನು ಬಳಕೆ ಮಾಡುವುದು ಸೂಕ್ತ. ಭೂಮಿಯ ಸಮತಟ್ಟತೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಕಾಲುವೆಗಳಲ್ಲಿ ಸಿಮೆಂಟು ಅಥವಾ ಕಬ್ಬಿಣದ ದ್ವಾರಗಳ ಅಳವಡಿಕೆ ಮಾಡುವುದು ಅತ್ಯುತ್ತಮವಾಗಿರ್ತದೆ. ಇವುಗಳಲ್ಲಿ ಈ ಕ್ರಮಗಳನ್ನು ನಾವು ನೀರನ್ನು ಮಿತವಾಗಿ ಬಳಸಬೇಕಾದ ಕ್ರಮಗಳನ್ನು ನಾವು ಇವುಗಳನ್ನು ಅನುಸರಿಸ್ಕೋಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರಿಗೆ ಈ ಒಂದು ನೀರು ಬಹಳ ಮುಖ್ಯವಾಗಿರ್ತದೆ. ಇವತ್ತು ನಮಗೆ ಮಣ್ಣು ಯಾವ ರೀತಿ ಮುಖ್ಯನೋ ಅದೇ ರೀತಿ ನೀರನ್ನು ಸಹ ಮುಖ್ಯ ಆಗಿರ್ತದೆ. ಯಾಕಂದರೆ ಒಂದು ಭಾಗದಲ್ಲಿ ನಾವು ನೀರನ್ನು ಮಿತವಾಗಿ ಬಳಸ್ಕೋಬೇಕು, ಅದಕ್ಕೆ ಇವತ್ತು ಒಂದೊಂದು ಹನಿಗೂ ಬೆಲೆ ಕಟ್ಟುವಂತಹ ಎಲ್ಲರಿಗೂ ಅವಶ್ಯಕತೆ ಇದೆ. ಯಾಕಂದರೆ ಈ ಉದಾಹರಣೆಗೆ ನಾವು ಬೇರೆ ದೇಶಕ್ಕೆ ಹೋಲಿಸಿದಾಗ, ಇಸ್ರೇಲ್ ದೇಶನ ಹೋಲಿಸಿದಾಗ ಒಂದೊಂದು ಹನಿಗೂ ಅಲ್ಲಿ ಬೆಲೆ ಕಟ್ತಾರೆ. ಅದೇ ರೀತಿ ನಾವು ಸಹ ಅದರ ಬಗ್ಗೆ ಗಮನವನ್ನು ಹರಿಸಲೇಬೇಕಾಗ್ತದೆ. ನೀರನ್ನು ಮಿತವಾಗಿ ಬಳಸಿ ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನು ಚೆನ್ನಾಗಿ ಕಾಪಾಡ್ಕೋಬೇಕಾಗ್ತದೆ. ಆರೋಗ್ಯವಾದಂತಹ ಮಣ್ಣನ್ನು ನಾವು ಕಾಪಾಡ್ಕೋಬೇಕಾದ್ರೆ, ನೀರನ್ನು ಮಿತವಾಗಿ ಬಳಸಿದರೆ ನಾವು ಯಾವಾಗಲೂ ಆರೋಗ್ಯವಾಗಿ ಇರ್ತೀವಿ ಇಲ್ಲಿ. ಯಾಕಂದರೆ ಯಾವುದೇ ರೀತಿಯಾದಂಥ ತೊಂದರೆ ಸಹ ನಮ್ಮ ರೈತ ಬಾಂಧವರಿಗೂ ಆಗೋದಿಲ್ಲ. ಅದನ್ನು ನಾನು ಹೇಳಲು ಇಲ್ಲಿ ಇಷ್ಟಪಡ್ತೀನಿ. ಅಂದರೆ ನೀರಿನ ಒಂದು ಪ್ರಾಮುಖ್ಯತೆ ಎಷ್ಟು ಅಂತ ತಾವು ತಿಳಿಸ್ಕೊಟ್ರೆ,